జన్మకు నూరారు జన్మకు నూరు జన్మకు నూరారు జన్మకు ఒలవాధారే ఒలిదొలిదు బారెలే నన్న ఆత్మ నన్న ప్రాణ నీనెలుగు నూరు జన్మకు నూరారు జన్మకు ఒలవాధారే ఒలిదొలిదు బారెలే నన్న ఆత్మ నన్న ప్రాణ నీనెలుగు నూరు జన్మకు ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಡಿದಿಲ್ಲ ಛಾಯೆ ನನ್ನೆದೆಯ ಬಾಂಗಳದಿಯ ನನ್ನೆದೆಯ ಬಾಂಗಳದಿ ಚಿತ್ತಾರ ಬರೆದವಳೇ ಸುತ್ತಳು ಲೋಕದಲ್ಲಿ ಮತ್ತೆ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೊಂದು ನೂರು ಜನ್ಮಕ್ಕೂ ಸಂಪಿಗೆ ಸವಿಭಾವನ ಹರಿ ಹರಿಯೇ ಪನ್ನೀರ ಜೀವನದಿ ಗಾಮಲ್ಲಿಗೆ ಮಮತಾರ ಮಾಯೇ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿತಿರಲಿ ಇರುವ ಕನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆ